ಹುಟ್ಟಲ್ಲೇ ಸಿಕ್ಕನು ತಮ್ಮಯ್ಯನ ಮೊದವಿಗೆ, ತಮ್ಮಯ್ಯನ ಮೊದವಿಗೆ ಸುವಾಸುವೆ ಸುವ ಬಟ್ಟಿಲಿ ಕಲ್ಲಳ್ಳೋ ಒತ್ತಿಲಿ ಸೇದ ಬಾವಿ ರಕ್ಕ ಕುಟ್ಟಿದುರೇ ದಣಿರಾಂದ, ರಕ್ಕ ಕುಟ್ಟಿದುರೇ ದಣಿರಾಂದ ಸುವಾಸುವೆ ಸುವ ಕುಟ್ಟಿದುರೇ ದಣಿರಂದ ಒಣಿಕೆಯ ಕೆತ್ತಿದ ಬಡಗಿ ಸುಖಿ ಬಾಳು, ಕೆತ್ತಿದ ಬಡಗೆ ಸುಖಿ ಬಾಳು ಸುವಾಸುವೆ ಸುವ ಬಾದಿಲಿ ಕಲ್ಲಳ್ಳೋ ಬೀದಿಲಿ ಸೇದ ಬಾವಿ ಸಂಯಮ ಕೊಟ್ಟಿದುರೇ ದಣಿರಂದ, ಸಂಯಮ ಕೊಟ್ಟಿದುರೇ ದಣಿರಂದ ಸುವಾಸುವೆ ಸುವ ಕೊಟ್ಟಿದುರೇ ದಣಿರಂದ ಒಣಿಕೆಯ ಮಾಡಿದ ಬಡಗಿ ಸುಖಿ ಬಾಳು, ಮಾಡಿದ ಬಡಗೆ ಸುಖಿ ಬಾಳು ಸುವಾಸುವೆ ಸುವ ಮಾಡಿದ ಬಡಗಿ ಸುಖಿ ಬಾಳು ಸುವಾದ ಬಡಗಿ ಸುಖಿ ಬಾಳು ಸುವಾಸುವೆ ಸುವ ಕಲ್ಲಳ್ಳ ಮೇಲೆ ನೆಲ್ಲಕ್ಕೆ ತೊಳು ಸೋಳೆ ಈಶ್ವರನ ಮಡದಿ ಗವರಮ್ಮ, ಈಶ್ವರನ ಮಡದಿ ಗವರಮ್ಮ ಸುವಾಸುವೆ ಸುವ ಈಶ್ವರನ ಮಡದಿ ಗವರಮ್ಮನ ಕಾಲಗೆ ಕ್ಯಾಸಕ್ಕಿಯಂತ ಕಿರಿಪೇಲೆ, ಕ್ಯಾಸಕ್ಕಿಯಂತ ಕಿರಿಪೇಲೆ ಸುವಾಸುವೆ ಸುವ ಕಲ್ಲ ಮೇಲೆ ಕ್ಯಾಸಕ್ಕಿ ತೊಳು ಸೋಳೆ ಈಶ್ವರನ ಮಡದೆ ಗವರಮ್ಮ, ಈಶ್ವರನ ಮಡದೆ ಗವರಮ್ಮ ಸುವಾಸುವೆ ಸುವ ಗೌರಮ್ಮನ ಕಾಲಾಗೆ ನೆಲ್ಲಕ್ಕಿಯಂತ ಕಿರಿಪೇಲೆ, ನೆಲ್ಲಕ್ಕಿಯಂತ ಕಿರಿಪೇಲೆ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಕೈಯಗಳನಿಕೆ ಈ ಕೈಯೋ ತಕ್ಕಂಡು ಬಾಬೂರಿ ತೋಳ ತಿರಗೋತ, ಬಾಬೂರಿ ತೋಳ ತಿರಗೋತ ಸುವಾಬ ಸುವೆ ಸುವಾಬೂರಿ ತೋಳ ತಿರಗೋತ ಕೊಟ್ಟಾರಲ್ಲೇ ಓದೋ ಹರಗಿಣಿಯ ಮೊದವಿಗೆ, ಓದೋ ಹರಗಿಣಿಯ ಮೊದವಿಗೆ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಕಂಗೇರೋ ಮುತ್ತಿನ ಮಲೆಗೆಂಡು ಮುತ್ತಿನ ಸರಗ ಗುಬಕಟ್ಟು, ಮುತ್ತಿನ ಸರಗ ಗುಬಕಟ್ಟು ಸುವಾಬ ಸುವೆ ಸುವಾಬ ಮುತ್ತಿನ ಸರಗ ಗುಬಕಟ್ಟು ಕಡಿಬಂಡು ಮುಗಿ ಬಿಟ್ಟರು ಜಂತ ಧ್ವನಿಕೇಯ, ಮುಗಿ ಬಿಟ್ಟರು ಜಂತ ಧ್ವನಿಕೇಯ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಪೂಜಿಗೆ ಏನೇನಾಗಲು ಬೇಕು ಹಾರೋ ರಂಗಾಡಿ ಹರಷೋಣ, ಹಾರೋ ರಂಗಾಡಿ ಹರಷೋಣ ಸುವಾಬ ಸುವೆ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ರಂಗಾಡಿ ಹರಷಣಂಗ ನೋಲೋವನಿಕೆ ಪೂಜಿಗೆ ಬರಬೇಕು, ವನಿಕೆ ಪೂಜಿಗೆ ಬರಬೇಕು ಸುವಾಬ ಸುವಿ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ದೇವಿಯ ಹಿಂದೆ ನ್ಯಾರವು ನಿಂತ ಓಳೆ ಬರುವ ಜಂಗುಮರ ನಗುಸೋಳೆ, ಬರುವ ಜಂಗುಮರ ನಗುಸೋಳೆ ಸುವಾಬ ಸುವಿ ಸುವಾಬ ಜಂಗುಮರ ನಗುಸೋಳೆ ಸುವಾಬ ಸುವಿ ಸುವಾಬ ಜಂಗುಮರ ನಗುಸೋಳೆ ಸುವಾಬ ಸುವೆ ಸುವಾಬ ಜಂಗುಮರ ನಗುಸ ಕಣಗಾಲು ನೇತ್ರರು ಕನ್ನಡಿರೆ ಕಳಸಾಕೆ, ನೇತ್ರ ಕನ್ನಡಿರೆ ಕಳಸಾಕೆ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವ ಕೊನಕ್ಕೆ ಪೂಜಿಗೆ ಬರಬೇಕು ಸುವಾಗ ಸುವಾಗ ಪೂಜಿಗೆ ಬರಬೇಕು ಕೊನಕ್ಕೆ ಪೂಜಿಗೆ ಬರಬೇಕು ಸುವಾಗ ಸುವಾಗ ಸುವಿ ಸುವಾಗ ಕೊನಕ್ಕೆ ಪೂಜಿಗೆ ಬರಬೇಕು ಸುವಾಬ ಸುವೆ ಸುವಾಬ ಕಿಂದಲ ಕಟ್ಟ ಕಣಗಾಲು ರಕ್ಕಯ್ಯ ಹೋಗಿ ತರಬೇಕು ರಕ್ಕಯ್ಯ ಹೋಗಿ ತರಬೇಕು ಸುವಾಬ ಸುವಿ ಸುವಾಬ ಸುವಿ ಸುವಾಬ ಸೋಬ ನಂಬೋದೇ ಶಿವನಿಗೆ ಸೋಬ ಗಿರಿಜಮ ಪಾರ್ವತ ದೇವಿ ಕಲುಸೆ ಕಲ್ಯಾಣದ ಪಾದ ನೋರಸೆ ಕಲ್ಯಾಣದ ಪಾದ ಕಲುಸೆ ಕಲ್ಯಾಣದ ಪಾದ ನೋರ ಕಲುಸೆ ಕಲ್ಯಾಣದ ಪಾದ ನೋರ ರೇ ನಳ್ಳಿಯ ಬಾರೆ ಮೇಲಿರುವೋನೇ ನಾರಿಯ ಮಗನೇ ಬ್ಯಾನವಣ್ಣ ಪೂಜೆ ಬಾಲು ಚಂದೇಲೊಂದಡಿಕೆ ಒಂದೇ ಗಂಧ ದುಂಡೆ ಒಂದೇ ಗಂಗಮ್ಮ ನೀಮಾಚಾಯ ಒಂದೇ ಗಂಗಮ್ಮ ನೀಮಾಚಾಯ ಒಂದೇ ಗಂಗಮ್ಮ ಗಂಗಮ್ಮ ಹಿಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಸ್ಯ ಸಂರಕ್ಷಣಾ ಯೋಜನೆಯಡಿ ರೈತರಿಗೆ ನೀಡುತ್ತಿರುವ ಸೌಲಭ್ಯಗಳ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ದಾದ ನಂತರ ತುರುವೇಕೆರೆ ತಾಲೂಕು ನೀರ್ಗುಂಟಾಪಾಳ್ಯದ ನಾಗಮಂಬದ ಸಂಗಡಿಗರಿಂದ ಸೋಭಾನೆ ಪದವನ್ನ ವಾಲಿಸುತ್ತಿದ್ದೀರಿ.